ಪ್ರತಿದಿನ ಎಂದೆಂದು ಮರೆಯನ ಒಲವಿನ ಸ್ಪಂದನ ಎಂಥ ಬಂಧನ ಹರೆಯ ಬಿಸಿ ಬಯಕೆ ಹೊಸಿನ ಮೇಲಿದೆ ನಸು ನಗೆಯ ನವ ಭಾವ ನಮಗೆ ಆಗಿದೆ ಹೊಸ ಹರೆಯ ಬಿಸಿ ಬಯಕೆ ಹೊಸಿನ ಮೇಲಿದೆ ನಸು ನಗೆಯ ನವ ಭಾವ ನಮಗೆ ಆಗಿದೆ ಕನಸು ನಿನ್ನಗೆ ನನಸು ಇಂದಿಗೆ ಈ ಸವಿದಿನ ಎಂದೆಂದು ಮರೆಯನ ಒಲವಿನ ಸ್ಪಂದನ